ಸಮುದ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಸಾಯುತ್ತೇನೋ ಒಯ್ಯಲಿಲ್ಲ, ಹುಟ್ಟುತ್ತೇನೋ ತರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಟ್ಟ ಧರಳು ಆಯಿತಿ ದೇಹ, ಸುಟ್ಟು ಸುಟ್ಟು ಸುಟ್ಟ ಧರಳು ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಏನು ಕೇಳು ಬಂಟೆ ಕಾಣದೋ, ಹಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊತ್ತುಕೊಂಡು ಚಳ್ಳ ಪಿಳ್ಳ ಗೊಂಬೆಯಂತೆ ಆಡಿ ಹೋದನೆ, ಚಳ್ಳ ಪಿಳ್ಳ ಗೊಂಬೆಯಂತೆ ಆಡಿ ಹೋದನೆ. ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ಸಂಸಾರದಾಟ. ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಲ್ಲಿಗಾದರೊಂದು ದಿನ ಸಾವು ತಪ್ಪದೋ, ಎಲ್ಲಿಗಾದರೊಂದು ದಿನ ಸಾವು ತಪ್ಪದೋ. ವಾರ್ತೆ ಕೀರ್ತಿ ಎಂಬ ಎರಡು ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣನಾಯಕನು ಹೆಂಗೆ ದೊರಕುವನು, ವಸ್ತು ಪ್ರಾಣನಾಯಕನು ಹೆಂಗೆ ದೊರಕುವನು. ಕರ್ತು ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕರ್ತು ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕರ್ತು ಕಾದು ನೆಲೆಯಾದಿ ಕೇಶವನ ಚರಣ ಕಮಲ. ಭರ್ತಿಯಿಂದ ಬಜಿಸಿ ಸುಖಿಯಾಗಿ ಬಾಳಲು, ಸುಖಿಯಾಗಿ ಬಾಳಲು. ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಕೊಂಬೆಯಂತೆ ಎಂದಿಗಾದರೊಂದು ದಿನ